6 7 8. ಆತ್ಮೀಯರೇ, ರಮೇಶ್ ಬಡ್ರಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 0 0 1 9 2 6 7 8. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ಮಾರ್ಗದರ್ಶನವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೆಯದು ರಮೇಶ್ ಮಂಜುನಾಥ್ ಬಳ್ಳರಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಂತಹ ಪ್ರಗತಿಪರ ವಿಚಾರಗಳನ್ನ ಇಟ್ಟುಕೊಂಡಿದ್ದೀರಿ, ಆಮೇಲೆ ಎಲ್ಲರನ್ನು ಕೂಡಿಕೊಂಡು ಕೃಷಿ ಮಾಡಿ ಎಲ್ಲರೂ ಉದ್ದಾರ ಆಗಬೇಕು ಅನ್ನುವಂತಹ ಒಂದು ವಿಚಾರ ಏನದ ಅದು ಬಹಳ ಸಂತೋಷ ಕೊಡುವಂತಹದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ತಮ್ಮ ಮುಂದಿನ ಪ್ರಯೋಗಗಳು ಯಶಸ್ವಿಯಾಗಲಿ. ನಮ್ಮ ರೈತರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ಆಶಾ ಮಾಡ್ತಾ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ಇದುವರೆಗೆ ಮಣ್ಣಿನ ಮಗ ದ್ರಾಕ್ಷಿ ಕಬ್ಬು ಬಾಳೆ ಬೆಳೆಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಂಗಾಪುರ ಗ್ರಾಮದ ಪ್ರಗತಿಪರ ರೈತರಾದ ರಮೇಶ್ ಎಂ ಬಡ್ರಿ ಅವರೊಡನೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಈಗ ಅಂಬವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. Yeah. ಇದಾಯಿ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ನೆರಗುಡಿ ಮುತ್ಯಾನ ಹತ್ತಿರ ಹೋಗಿ ಚಿಂತೆಯ ಬಿಡಬೇಕು. ಸಂತೋಷದಿಂದ ಬದನವ ಮಾಡಿ ಮುಗತಿಯ ಪಡಿಬೇಕು. ಸಂತೋಷದಿಂದ ಬದನವ ಮಾಡಿ ಮುಗತಿಯ ಪಡಿಬೇಕು. ಸಂತೋಷದಿಂದ ಬದನವ ಮಾಡಿ ಮುಗತಿಯ ಪಡಿಬೇಕು. ಸಂತೋಷದಿಂದ ಬದನವ ಮಾಡಿ ಮುಗತಿಯ ಪಡಿಬೇಕು. ಅಂಬವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದೊಳಗ 603ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ದುಮ್ಮನ್ಸೂರಿನ ಕೃಷ್ಣಪ್ಪ ದರ್ಗಿ ಅವರಿಂದ ತತ್ವಪದಗಳು. ಇನ್ನ ಹೊತ್ತಾಯ್ತು, ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣಂತ. ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ. ಈಗ ಸಮಯ 7:34 ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ಇಂದಿನ ಯುವಜನರೇ ಭವ್ಯ ಭಾರತದ ಭವಿಷ್ಯ. ಹೌದು, ಮತದಾನ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಮಹತ್ವದ ನಾಗರಿಕ ಸ್ವಾತಂತ್ರ್ಯ ಮತ್ತು ಹಕ್ಕು. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೆ ಮತ ಚಲಾಯಿಸಿ. ಇದೇ ಮೇ 10 ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ.

ಇದು ತಾರೆಯೋ ಇದು ಮೋಡವೋ, ಇಲ್ಲೇಕೆ ನೀ ಬಂದ ಹೇಳು ಚಿನ್ನ, ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು. ತೂರಾಡುವ ಹಾಗಿದೆ, ಚೇಲಾಡಿದ ಹಾಗಿದೆ, ತೂರಾಡುವ ಹಾಗಿದೆ. ಹಿಡಿದುಕೋ ನನ್ನ ಬಿಡದಿರು ಚಿನ್ನ, ಹಿಡಿದುಕೋ ನನ್ನ ಬಿಡದಿರು ಚಿನ್ನ. ಕಾಲು ಕುಣಿದಿದೆ ಮೇಲಕ್ಕೆಗರಿದೆ, ಕಾಲು ಕುಣಿದಿದೆ ಮೇಲಕ್ಕೆಗರಿದೆ, ಮೈಯೆಲ್ಲವೂ ಹೂವಾಗಿದೆ, ಮೈಯೆಲ್ಲವೂ ಹೂವಾಗಿದೆ. ಬಾಯಾರಿದೆ ದಾಹ ದಾಹ ದಾಹ ನನ್ನ ಚೆಲುವೆ, ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು. ನೀ ನಾಚದೆ ಮೋಹಿನಿ ಪ್ರೀತಿಸು ಕಾಮಿನಿ, ನೀ ನಾಚದೆ ಮೋಹಿನಿ ಪ್ರೀತಿಸು ಕಾಮಿನಿ. ಕಂಗಳು ಎಲ್ಲಿ ತುಟಿಗಳು ಎಲ್ಲಿ, ಕಂಗಳು ಎಲ್ಲಿ ತುಟಿಗಳು ಎಲ್ಲಿ, ಒಂದು ಕಾಣದೆ ಏನು ತೋರದೆ, ಒಂದು ಕಾಣದೆ ಏನು ತೋರದೆ. ನನ್ನಾಸೆಯ ನೀ ಕಾಣೆಯ, ನನ್ನಾಸೆಯ ನೀ ಕಾಣೆಯ, ಮಾತಾಡೆಯ ನುಡಿ ನುಡಿ ಸವಿ ನುಡಿ ಚೆಲುವೆ, ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು. ಇದು ತಾರೆಯೋ ಇದು ಮೋಡವೋ, ಇದು ತಾರೆಯೋ ಇದು ಮೋಡವೋ, ಇಲ್ಲೇಕೆ ನೀ ಬಂದ ಹೇಳು ಚಿನ್ನ, ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾರ್ಗದರ್ಶನದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಈಗ ಕಲಬುರಗಿಯಲ್ಲಿ ಶುಭಾರಂಭ. ಏಪ್ರಿಲ್ 30ರಂದು ಉದ್ಘಾಟನೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ PUC ಪ್ಲಸ್ ನೀಟ್, PUC ಪ್ಲಸ್ IIT, JEE ಫೌಂಡೇಶನ್ ಕೋರ್ಸಸ್ ಫಾರ್ 8th, 9th and 10th ಕ್ಲಾಸ್, ನೀಟ್ ದೀರ್ಘಾವಧಿ ಕೋಚಿಂಗ್ ಕೂಡ ಲಭ್ಯ. ಕಲಬುರಗಿಯ GDA ಲೇಔಟ್, ರಿಂಗ್ ರೋಡ್ ನ ಕಾಯಕ ಸ್ಕೂಲ್ ಎದುರುಗಡೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಮಾಹಿತಿಗಾಗಿ ಸಂಪರ್ಕಿಸಿ 7829089991, 7829089992. ವೆಬ್ಸೈಟ್ www.vedicv.in. ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ. ಗಮನಿಸಿ ಕೇಳುಗರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗುವ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಎಂ ಮಕ್ತುಂಬಿ ಅವರ ಶರಣ ವೈದ್ಯ ಸಂಗಣ್ಣ ಹಾಗೂ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಶ್ರೀ ವ್ಯಾಸ ವಿಠಲರ ಬದುಕು ಬರಹ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ CS ಮಾಲಿ ಪಾಟೀಲ್. ಓಹೋ ಏ ಓಹೋ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ದಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ